ತಾಪಮಾನ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ವಿವಿಧ ಪಕ್ಷಗಳಿಂದ ಬಿರುಸುಗೊಂಡ ನಾಮಪತ್ರ ಸಲ್ಲಿಕೆ. ವಿಧಾನಸಭಾ ಚುನಾವಣೆ ಹಲವು ಜಾಗೃತಿ ಕಾರ್ಯಕ್ರಮ. ಖಾಸಗಿ ಶಾಲೆಗಳು ಶುಲ್ಕಗಳನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸುವಂತೆ ಸರ್ಕಾರ ನಿರ್ದೇಶನ. ಸೂಡಾನ್ ಘಟನೆ, ಕನ್ನಡಿಗರ ರಕ್ಷಣೆ ಕುರಿತು ವಿದೇಶಾಂಗ ಸಚಿವಾಲಯದ ಜೊತೆ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನೋಡ್ಬಿಟ್ಟು ಚಾಕ್ಲೇಟು ತೆಗೆದು ಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ? ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಅಲ್ಲೇ ಸುನಾಳ್ಗಡ್ ಹಾಕ್ಬೇಕಾ? ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟು ಚಿಪ್ಸು ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ಆಯ್ತು ಪಾಪ, ಹಂಗೇನೆ ಮಾಡ್ತೀನಿ. ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಆರು ಗಂಟೆ 51 ನಿಮಿಷಗಳ ಸಮಯವಾಗಿದೆ. ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ಈ ದೇಶಭಕ್ತಿ ಗೀತೆ. ಮೊದಲು ತಾಯ ಹಾಲು ಕುಡಿದು ನಲ್ಲೆಯಿಂದ ತೊದಲಿ ನುಡಿದು, ಮೊದಲು ತಾಯ ಹಾಲು ಕುಡಿದು ನಲ್ಲೆಯಿಂದ ತೊದಲಿ ನುಡಿದು, ಗೆಳೆಯರೊಡನೆ ಬೆಳೆದು ಬಂದ ಮಾತದಾಗುದು ಮಾತದಾಗುದು ಮಾತದಾ ಕವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲ್ಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿ ತಾವುದು. ಕವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲ್ಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿ ತಾವುದು. ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು ತಲೆಗದಾವುದು ತಲೆಗದಾವುದು. ಮೊದಲು ತಾಯ ಹಾಲು ಕುಡಿದು ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ದಿನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು. ಬಲ್ಲವರಿಗೆ ಬೆರೆಗೆ ಇಲ್ಲಿ ಅರಿಯದವರು ನಾಲ್ವರಲ್ಲಿ ಕಳೆಯ ಬೆಳಕು ಹೊಳೆಯಲಂದು ದಣಿದು ಹೋದೆನು. ಬಲ್ಲವರಿಗೆ ಬೆರೆಗೆ ಇಲ್ಲಿ ಅರಿಯದವರು ನಾಲ್ವರಲ್ಲಿ ಕಳೆಯ ಬೆಳಕು ಹೊಳೆಯಲಂದು ದಣಿದು ಹೋದೆನು. ಬಡವನಳಿಲು ಸೇವೆ ಎಂದು ಧನ್ಯನಾದೆನು. ಮೊದಲು ತಾಯ ಹಾಲು ಕುಡಿದು ನಲ್ಲೆಯಿಂದ ತೊದಲಿ ನುಡಿದು, ಮೊದಲು ತಾಯ ಹಾಲು ಕುಡಿದು ನಲ್ಲೆಯಿಂದ ತೊದಲಿ ನುಡಿದು, ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಮಾತದಾವುದು ಮಾತದಾವುದು ಮಾತದಾವುದು. ಕೇಳಿ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ಕವಿತೆ ವೃಂದಗಾನದಲ್ಲಿ. ಅಮಿತ ಹರ್ಷ ಮನಸ್ಸಿಗೆ ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ಅಮಿತ ಹರ್ಷ ಮನಸ್ಸಿಗೆ ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ ತಾಯಿ ಭೂಮಿ ತಾಯಿ ತಾಯಿ ಭೂಮಿ ತಾಯಿ ಬಂದ ಭಾಗ್ಯಹೀನ ಜನರ ಊರೆ ಗೋಲು ನೀ ನಂಬಿ ಬಂದ ಭಾಗ್ಯಹೀನ ಜನರ ಊರೆ ಗೋಲು ನೀ ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ ತಾಯಿ ಭೂಮಿ ತಾಯಿ ತಾಯಿ ಭೂಮಿ ತಾಯಿ ಬಾಳಿನಲ್ಲಿ ತುಯ್ಯುವ ಬಾಳಿನಲ್ಲಿ ಸುಯ್ಯುವ ಹಗಲು ಇರುಳು ದುಡಿಯುವ ಹಳ್ಳಿ ಜನರ ಶಾಂತಿಯೇ ಹಗಲು ಇರುಳು ದುಡಿಯುವ ಹಳ್ಳಿ ಜನರ ಶಾಂತಿಯೇ ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ ತಾಯಿ ಭೂಮಿ ತಾಯಿ ತಾಯಿ ಭೂಮಿ ತಾಯಿ ಮಾರ್ಗದಲ್ಲಿ ನಡೆವ ಭಾರತಕ್ಕೆ ನಾಯಕಿ ಭಾಗ್ಯ ಮಾರ್ಗದಲ್ಲಿ ನಡೆವ ಭಾರತಕ್ಕೆ ನಾಯಕಿ ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ ತಾಯಿ ಭೂಮಿ ತಾಯಿ ತಾಯಿ ಭೂಮಿ ತಾಯಿ ನೀನೆ ನಮ್ಮ ತಾರಿಣಿ ಕ್ಷಾಮ ಭಯ ನಿವಾರಿಣಿ ನೀನೆ ನಮ್ಮ ತಾರಿಣಿ ಕ್ಷಾಮ ಭಯ ನಿವಾರಿಣಿ ನೀನೆ ನಮ್ಮ ವಾಣಿ ನೀ ಕ್ಷೇಮ ದಯಾಕಾರಿಣಿ ನೀನೆ ನಮ್ಮ ವಾಣಿ ನೀ ಕ್ಷೇಮ ದಯಾಕಾರಿಣಿ ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ ತಾಯಿ ಭೂಮಿ ತಾಯಿ ತಾಯಿ ಭೂಮಿ ತಾಯಿ ತಾಯಿ ಭೂಮಿ ತಾಯಿ ಯಾವ ಮೋಹನ ಮುರಳಿ ಕರೆಯಿತು ದೂರದಿ ದೈವ ಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನೂ ನಾವು ಕಟ್ಟಲಾರೆವು. ಕೊಳವನ್ನು ಪ್ರೀತಿಸುವೆ ನಾನು. ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ. ಕೇಳುಗರೆ, ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯವಾಗಿದೆ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗಕ್ಕೆ ನಿಮಗೆಲ್ಲ ಸ್ವಾಗತ. ಈ ದಿನ ನೀವು ಕೇಳಲಿರುವ ಕಾರ್ಯಕ್ರಮ ಬೇಸಿಗೆ ಹಂಗಾಮಿನಲ್ಲಿ ಮೇವಿನ ಮರಗಳು. ಈ ಕುರಿತು ಡಾಕ್ಟರ್ ಬಿಎಸ್ ಲಲಿತಾ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಆರಂಭದಲ್ಲಿ 2 ಪ್ರಕಟಣೆಗಳು. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೇ? ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 ಅವರ್ಸ್ ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೆ ಒಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. बहू रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-डिजिट अल्फा न्यूमेरिक HUID कोड देखकर ही खरीदारी करें. उपभोक्ता मामले विभाग, भारत सरकार. ನಮಸ್ಕಾರ ಡಾಕ್ಟರ್ BS ಲಲಿತಾ ಅವರೇ. ನಮಸ್ಕಾರ ಸರ್. ನಮ್ಮ ರೈತ ಬಾಂಧವರಿಗೆ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಹೈನುಗಾರಿಕೆ ಮಾಡತಕ್ಕಂಥ ಅಥವಾ ಜಾನುವಾರುಗಳನ್ನು ಸಾಕಾಣಿಕೆ ಮಾಡತಕ್ಕಂಥ ರೈತ ಬಾಂಧವರಿಗೆ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಮೇವಿನ ಗಿಡ ಮರಗಳು ಮತ್ತು ಬರ ನಿರೋಧಕ ಹುಲ್ಲುಗಳ ಬಗ್ಗೆ ತಾವು ಒಂದು ಮಾಹಿತಿಯನ್ನು ಕೊಟ್ಟರೆ ಬಹಳಷ್ಟು ಅನುಕೂಲ ಆಗುತ್ತೆ ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ. ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಮೇವಿನ ಗಿಡಗಳ ಪ್ರಾಮುಖ್ಯತೆ ಬಗ್ಗೆ ಒಂದು ಕಿರುಪರಿಚಯವನ್ನು ತಾವು ಮಾಡಿಕೊಡಿ. ಮೇವಿನ ಮರಗಿಡಗಳ ಪ್ರಾಮುಖ್ಯತೆ ನಮಗೆ ಯಾವಾಗ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಬೇಸಿಗೆ ಕಾಲದಲ್ಲೂ ಅದರಲ್ಲೂ ಏನಂದ್ರೆ ಖುಷ್ಕಿ ಜಮೀನಿನಲ್ಲಿ ರೈತರಿಗೆ ಯಾವುದೇ ನೀರಾವರಿ ಅನುಕೂಲ ಇಲ್ಲದೇ ಇರುವಂತ ಸಮಯದಲ್ಲಿ ಏನಾಗುತ್ತಂದ್ರೆ ಅವ್ರಿಗೆ ಹೆಚ್ಚಾಗಿ ಮೇವು, ಹಸಿರು ಮೇವು ಸಿಗದೇ ಇರುತ್ತೆ. ಅಂತ ಸಮಯದಲ್ಲಿ ಏನಂತಂದ್ರೆ ಈ ಮೇವಿನ ಗಿಡ ಮರಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂದ್ರೆ ಬೇಸಿಗೆನ ನೀಗಿಸ್ಲಿಕ್ಕೆ. ಇನ್ನು ಈ ಒಂದು ಮೇವಿನ ಮರಗಳು ಅಂತ ನಾವೇನ್ ಕರಿತೇವೆ, ಇವುಗಳ ಉಪಯೋಗಗಳೇನು ಅಂತೀರಿ? ಮೇವಿನ ಗಿಡ ಮರಗಳ ಸೊಪ್ಪು ಬೇಸಿಗೆಯಲ್ಲಿ ಉತ್ತಮವಾದ ಆಹಾರ ಒದಗಿಸುತ್ತೆ. ಕಾರಣ ಏನಂತಂದ್ರೆ ಈ ಬೇಸಿಗೆಯಲ್ಲಿ ಬೇರೆ ಯಾವುದೇ ತರದ ಹಸಿರು ಮೇವು ನಮ್ಗೆ ಸಿಗಲ್ಲ. ಅಂತ ಸಮಯದಲ್ಲಿ ಈ ಹಸಿರು ಮೇವಿನ ಸೊಪ್ಪುಗಳಲ್ಲಿ ಸಾಕಷ್ಟು ಸಾರಜನಕ ಇದೆ. ಸಾರಜನಕ ಅಥವಾ ನಾವೇನ್ ಪ್ರೋಟೀನ್ ಅಂತೀವಲ್ಲ, ಅದು ಜಾಸ್ತಿ ಇರೋದ್ರಿಂದ ಸೊ ಆಮೇಲೆ ಏನ್ ಮಾಡ್ತೀವಿ, ಬೇಸಿಗೆ ಬಂದಾಗ ರೈತರು ಯಾವುದೇ ತರದ ಹಸಿರು ಮೇವು ಕೊಡದೇ ಇದ್ದಾಗ ಹಾಲಿನ ಇಳುವರಿ ತುಂಬಾ ಕಡಿಮೆ ಆಗುತ್ತೆ. ಅಂತ ಸಮಯದಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ನಾವ್ ಇದನ್ನ ಕೊಡೋದ್ರಿಂದ ಒಂದು ಕಡೆ ನಾವು ಹಾಲಿನ ಇಳುವರಿ ಹೆಚ್ಚಿಸಬಹುದು ಮತ್ತೆ ಗುಣಮಟ್ಟನೂ ಕಾಪಾಡಬಹುದು. ಹಾಗೆಯೇ ಈ ಮೇವಿನ ಸೊಪ್ಪುಗಳು ನಾವು ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಡೈರಿ ಫೀಡ್ ಅಥವಾ ಪಶು ಆಹಾರ ಏನ್ ಹಾಕ್ತಿವಲ್ಲ ಅದನ್ನ ನಾವು ಒಂದ್ ಕಡೆ ಕಡಿಮೆ ಮಾಡಬಹುದು. ಸೊ ಅದೇ ತರನೇ ಈ ಮೇವಿನ ಸೊಪ್ಪುಗಳು ನಾವು ಬೇಸಿಗೆಯಲ್ಲಿ ಏನಂತಂದ್ರೆ ಉಪಯೋಗಿಸೋದ್ರಿಂದ ಸೊ ಆರೋಗ್ಯ, ಹಸುವಿನ ಆರೋಗ್ಯನ ನಾವು ಕಾಪಾಡ್ಕೊಳ್ಳಿಕ್ಕೆ ಉತ್ತಮವಾಗುತ್ತೆ. ಕಾರಣ ಏನಂತ ನಾನು ಆಗ್ಲೇ ಹೇಳಿದೆ, ಇದರಲ್ಲಿ ಹೆಚ್ಚಿನ ಸಸಾರಜನಕ ಇರೋದ್ರಿಂದ ಈ ಒಂದಿದನ್ನ ನಾವು ಮಾಡ್ಕೊಳ್ಳಿಕ್ಕೆ ಉತ್ತಮ ಆಗುತ್ತೆ. ಸೊ ಹಾಗೆ ಇನ್ನೂ ಮುಂದುವರೆದ ಹೇಳೋದಂತಂದ್ರೆ ಮೇವಿನ ಗಿಡ ಮರಗಳೇನಂತಂದ್ರೆ ಬರೀ ಹಸಿರು ಮೇವಿನ ನಮ್ಗೆ ಕೊಡೋದಲ್ದೇನೆ ಜೊತೆಗೆ ಈ ಮೇವಿನ ಮರ ಗಿಡಗಳನ್ನ ಬೆಳೆಸಿದಾಗ ನಮ್ಗೆ ಏನಂತಂದ್ರೆ ಉರುಳಾಗಿನೂ ನಾವು ಉಪಯೋಗಿಸ್ಬೋದು. ಕೆಲವೊಂದ್ ಕಡೆ ಏನಂತಂದ್ರೆ ಬೇರೆ ಬೇರೆ ಬೆಳೆಗಳಿಗೆ ಆಸರೆ ಬೆಳೆಯಾಗಿನೂ ನಾವು ಈ ಗಿಡ ಮರಗಳನ್ನ ಉಪಯೋಗಿಸ್ಬೋದು. ಮತ್ತೆ ಏನಂತಂದ್ರೆ ವುಡ್ ಅಥವಾ ಮರ ಇರ್ತೀವಲ್ಲ, ಮರಕ್ಕಾಗಿನೂ ನಾವು ಕೆಲವೊಂದು ಮೇವಿನ ಮರಗಳು ನಮ್ಗೆ ಬಳಕೆಗೆ ಬರ್ತವೆ. ಅಂದ್ರೆ ತಾವ್ ಹೇಳ್ದಂಗೆ ಮೇವಿನ ಗಿಡಗಳಾಗ್ಬೋದು, ಮರಗಳಾಗ್ಬೋದು ಅಥವಾ ಅದರ ಸೊಪ್ಪುಗಳನ್ನಾಗ ಕೊಡೋದ್ರಿಂದ ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಅದರ ಆಹಾರವನ್ನ ನಾವು ನಿರ್ವಹಣೆ ಮಾಡಬಹುದು. ಜೊತೆಗೆ ತಾವ್ ಹೇಳ್ದಂಗೆ ಎಲ್ಲ ಪೋಷಕಾಂಶಗಳು ಒಟ್ಟಾರೆಯಾಗಿ ನಾವು ಕೊಡೋದ್ರಿಂದ ಅವುಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹಾಲನ್ನು ಸಹ ಕಡಿಮೆ ಆಗದಂಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳೋಣ. ಹಾಗೇನೆ ಮುಖ್ಯವಾದಂತಹ ಈ ಮೇವಿನ ಗಿಡ ಮರಗಳು ಯಾವ್ಯಾವನ್ನ ನಾವು ಕಾಣಬಹುದು ಅಂತೀರಿ? ಅಂದ್ರೆ ಇತ್ತೀಚೆಗೆ ಅಂದ್ರೆ ಮುಖ್ಯವಾಗಿ ಮೇವಿನ ಮರ ಗಿಡಗಳಂತಂದ್ರೆ ಸುಬಾಬುಲ್ಲನ ನಾವು ಹೆಚ್ಚಾಗಿ ಎಲ್ಲಾ ಕಡೆನೂ ಕಾಣ್ತಾ ಇದ್ವಿ. ಅದೇ ತರನೇ ಕ್ಯಾಲಿಯಾಂಡ್ರ ಅಂತ ಒಂದು ಮೇವಿನ ಗಿಡ ಮರನು ಉಪಯೋಗಿಸ್ಬೋದು. ಅದೇ ತರ ಹಗಸೆ ಮರ, ಈಗ ಗ್ಲಿರಿಸಿಡಿಯಾ ನಾವ್ ಎಲ್ಲಿ ನೋಡಿದ್ರು ನಮ್ಗೆ ಕಾಣಿಸುದ ಆ ಗ್ಲಿರಿಸಿಡಿಯಾ ಇದೆ. ಮತ್ತೆ ಎಬ್ಬೇವು, ಸೊ ಎಬ್ಬೇವಿನ ಮರವನ್ನು ನಾವು ಮೇವುಗಾಗಿ ಉಪಯೋಗಿಸ್ಬೋದು. ಆಗ್ಲೇ ಶಿವನೇ ಮರ, ಮತ್ತೆ ಆಳ್ವನ, ಆಳ್ವನ ಮರ ಅಂತ ಹೇಳ್ತೀವಲ್ಲ ಅದನ್ನು, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನುಗ್ಗೆ ಸೊಪ್ಪನ್ನು ಮತ್ತೆ ನಾವು ಮೇವಾಗಿ ಉಪಯೋಗಿಸ್ತೇವೆ. ಇದೆಲ್ಲದಕ್ಕಿಂತ ಮುಂಚಿಂದನ ಅನಾದ ಕಾಲದಿಂದಲೂ ನಾವು ಅಂದ್ರೆ ರೈತರು ಪ್ರತಿಯೊಬ್ಬರು ಉಪಯೋಗಿಸ್ತಾ ಇರೋದು ಅಶ್ವತ್ ಮರ ಅಂತ ಏನ್ ಹೇಳ್ತೀವಲ್ಲ, ಆ ಎಲೆಗಳನ್ನು ನಾವು ಬೇಸಿಗೆ ಕಾಲದಲ್ಲಿ ಅರಳಿ ಮರ. ಸೊ ಹಾಗೆ ಮತ್ತೆ ಹಾಲದ ಮರ, ಮುತ್ತುಗೆಲೆ ಮರ ಇದೆಯಲ್ಲ, ಇವೆಲ್ಲವನ್ನು ನಾವು ಒಟ್ಟಾರೆ ಸಾಕಷ್ಟು ಮರಗಳ ಸೊಪ್ಪನ್ನು ಈ ಬೇಸಿಗೆಯಲ್ಲಿ ನಾವು ಆಹಾರಕ್ಕಾಗಿ, ಪಶು ಆಹಾರಕ್ಕಾಗಿ ಉಪಯೋಗಿಸಬಹುದು. ಅಂದ್ರೆ ಪ್ರಕೃತಿಯಲ್ಲಿರತಕ್ಕಂತಹ ಸಾಕಷ್ಟು ಗಿಡ ಮರಗಳನ್ನ ನಾವು ಪಶುಗಳ ಆಹಾರವಾಗಿ ಬಳಸಬಹುದಷ್ಟೇ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವಕ್ಕೆ ಆದಂತಹ ಪ್ರತ್ಯೇಕವಾದಂತಹ ಮೇವುಗಳು ಬಂದಿರೋದ್ರಿಂದ ಇವುಗಳ ಬಳಕೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಇಂಥ ಪರಿಸ್ಥಿತಿನಲ್ಲಿ ಎಲ್ಲವನ್ನು ಸಹ ನಾವು ಉಪಯೋಗಿಸಬಹುದು ಅನ್ನೋಣ. ಹಾಗೆ ಒಂದೊಂದಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ಬರೋದಾದ್ರೆ ಈ ಸುಬಾಬುಲ್ ಅಂತಂದ್ರೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ. ಇದು ಸುಬಾಬುಲ್ ಒಂದು ಮುಖ್ಯವಾದ ಹಸಿರುಮೆಯ ಮರ ಅಂದ್ರೆ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆಗೂ ಕಾಣುವಂತ ಒಂದು ಮರ. ಇದು ಏನಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ಪರಿಸ್ಥಿತಿಯಲ್ಲೂ ಮತ್ತೆ ಎಲ್ಲಾ ತರದ ಮಣ್ಣುಗಳಲ್ಲೂ ಅಂದ್ರೆ ಬರ ನಿರೋಧಕ ಶಕ್ತಿನೂ ಹೆಚ್ಚಾಗಿರೋದ್ರಿಂದ ಇದನ್ನು ಕಂಡು ಬರುತ್ತವೆ. ಸೊ ಅದೇ ತರನೇ ಈ ಮರ ಏನಂತಂದ್ರೆ ಬಹು ಉಪಯೋಗಿ ಮರ ಅಂತ ಹೇಳ್ಬೋದು. ಒಂದ್ ಕಡೆ ಏನಂತಂದ್ರೆ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸ್ಬೋದು, ಹಸಿರು ಮೇವಾಗಿ ಉಪಯೋಗಿಸ್ಬೋದು, ಅದೇ ತರನ ಉರುವಲಾಗಿ ಇಲ್ಲಾಂತಂದ್ರೆ ಸೌದೆಗಾಗಿ ಅನೇಕ ಉಪಯೋಗಗಳು ಈ ಮರದ ಸುಬಾಬುಲ್ಲನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣಬಹುದು. ಈ ಸುಬಾಬುಲ್ಲನ್ನ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಒಂದು ಬೀದಿಗಳಲ್ಲಿ ಅಥವಾ ಈ ನಿರ್ಜಲ ಪ್ರದೇಶದಲ್ಲಿ ಅಥವಾ ಏನು ಅನುಪಯೋಗ ಸ್ಥಳಗಳಿರ್ತವೆ ಅಲ್ಲಿ ಈ ಸುಬಾಬುಲ್ಲನ್ನ ಯಥೇಚ್ಛವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯೋದನ್ನ ಕಾಣಬಹುದಾಗಿರುತ್ತೆ. ಈ ಸುಬಾಬುಲ್ನಲ್ಲಿ ಏನೆಲ್ಲ ಪೋಷಕಾಂಶಗಳನ್ನ ನಾವು ಕಾಣಬಹುದು ಅಂತೀರಿ? ಈ ಸುಬಾಬುಲ್ ಎಲೆಗಳಲ್ಲಿ ಹೆಚ್ಚಿನದಾಗಿ ಅಂದ್ರೆ 16-30% ಏನಂದ್ರೆ ಕಚ್ಚಾ ಸಸಾರಜನಕ ಇರುತ್ತೆ. ಕಚ್ಚಾ ಸಸಾರಜನಕ ಅಥವಾ ಪ್ರೋಟೀನ್ ಅಂಶ ಇರೋದ್ರಿಂದ ಇದೇನಂತಂದ್ರೆ ನಾನು ಮತ್ತೆ ಹೇಳಿದೆ, ಇದು ಉತ್ತಮವಾದ ಒಂದು ಆಹಾರ, ಪಶು ಆಹಾರ ಆಗುತ್ತೆ. ಸೊ ಇದರಲ್ಲಿ ಜೀವಸತ್ವ ಎ ಹೆಚ್ಚಾಗಿದೆ, ಮತ್ತೆ ಕೆರೋಟಿನ್ ಅನ್ನೋ ಒಂದು ಅಂಶನೂ ಇದರಲ್ಲಿ ಜಾಸ್ತಿ ಆಗಿರೋದಂದ್ರೆ, ಸೊ ಇದು ಉತ್ತಮ ಆಹಾರದ ಜೊತೆಗೆ ಈ ಎ ಜೀವಸತ್ವ ಏನಿದೆಯಲ್ಲ ಈ ಸುಬಾಬಲ್ ಇರೋದು, ಈ ಲ್ಯೂಸರ್ನ್ ಅಥವಾ ಕುದುರೆ ಮೆಂತೆ ಸೊಪ್ಪು ಹೇಳ್ತೀವಲ್ಲ ಅದಕ್ಕಿಂತನೂ ಉತ್ತಮವಾದ ಒಂದು ಎ ಜೀವಸತ್ವ ಈ ಸುಬಾಬಲ್ ಅಲ್ಲಿ ಇದೆ. ಇನ್ನು ಈ ಸುಬಾಬಲ್ನ ಯಾವ ರೀತಿ ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಇದನ್ನ ಯಾಕೆ ಬೆಳೆಸಬೇಕಾಗ್ತದೆ, ಯಾವ ಭಾಗವನ್ನ ಹೆಚ್ಚಿದಾಗಿ ನಾವು ಪಶುಗಳಿಗೆ ಉಪಯೋಗಿಸಬಹುದು, ಇದರ ಬೆಳವಣಿಗೆ ಹೇಗೆ ಅಂತೀರಿ? ಸುಬಾಬುಲ್ ಅಂದ್ರೆ ಪ್ರಸಾರ ವಿಧಾನ ಏನಂತಂದ್ರೆ ಸುಬಾಬುಲ್ ಅನ್ನ ಬೀಜದಿಂದ ನಾವು ಪ್ರಸಾರ ಮಾಡಬಹುದು, ಇಲ್ಲಾಂದ್ರೆ ಕಡ್ಡಿ ಮುಖಾಂತರ ಅಂದ್ರೆ ಬಲಿತ ಕಾಂಡದ ಕಡ್ಡಿಗಳನ್ನ ಕತ್ತರಿಸಿ ನಾವು ಅದನ್ನ ಪ್ರಸಾರ ಮಾಡಬಹುದು. ಮೊದಲು ಏನಂತಂದ್ರೆ ನಾವು ಬೀಜದಿಂದ ಪ್ರಸಾರ ಮಾಡೋದಂದ್ರೆ ಡೈರೆಕ್ಟ್ ಆಗಿ ಮಾಡೋದು ಅಂದ್ರೆ ಬೀಜನ ನರ್ಸರಿಯಲ್ಲಿ ಸಸಿ ಮಡಿಯಲ್ಲಿ ಹಾಕ್ಬಿಟ್ಟು ಅದನ್ನ 1.5-3 ತಿಂಗಳವರೆಗೂ ನಾವು ಸಸಿ ಮಡಿಯಲ್ಲಿ ಬೆಳೆಸಿ ನಂತರ ಅದನ್ನ ನಾವು ಮುಖ್ಯ ಭೂಮಿ ನಾಟಿ ಮಾಡಬಹುದು. ಅಂದ್ರೆ ಮುಖ್ಯ ಭೂಮಿನ ನಾವು ಬರೀ ಸುಬಾಬುಲ್ನೇ ಬೆಳಿತೀವಿ ಅಂದ್ರೆ ಅಂತರನ 1 ಮೀಟರ್ ಅಂದ್ರೆ ಸಾಲಿಂದ ಸಾಲಿಗೆ 1 ಮೀಟರ್ ಅಂತರ ಕೊಟ್ಟರೆ ಸಾಗುತ್ತೆ, ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ ಅಂತರ ಸಾಕಾಗುತ್ತೆ. ಇಲ್ಲ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮುಖ್ಯ ಜಮೀನಲ್ಲಿ ನಾವು ಬೆಳೆಸಲಿಕ್ಕೆ ಆಗಲ್ಲ ಅಂತಂದಾಗ ಈಗೇನಂತಂದ್ರೆ ಬದುಗಳಲ್ಲಿ ನಾವು ಇದನ್ನು ಬೆಳೆಸಿ ಅಂದ್ರೆ ಪ್ರತಿ 2 ಮೀಟರ್ ಒಂದು ಅಂತರದಲ್ಲಿ ಏನಂತಂದ್ರೆ ಈ ಸುಬಾಬುಲ್ ಅನ್ನ ಬೆಳೆಸಬಹುದು. ಈ ಸುಬಾಬುಲ್ ಅಂದ್ರೆ ಹೆಚ್ಚಿನದಾಗಿ ಏನಾಗುತ್ತೆ ಅಂದ್ರೆ ನಾಟಿ ಮಾಡಿದ ಒಂದು 5-6 ತಿಂಗಳವರೆಗೂ ನಮ್ಗೆ ಯಾವುದೇ ಮೇವನ್ನು ನಾವು ಕಟಾವು ಮಾಡ್ಕೊಳ್ಲಿಕ್ಕೆ ಆಗಲ್ಲ. ತದನಂತರ 50-60 ದಿವಸಗಳಿಗೊಮ್ಮೆ ನಾವೇನಾಗುತ್ತೆ ಆ ಸೊಪ್ಪೇನಿದೆಯಲ್ಲ ಅದನ್ನ ತಗೊಂಡು ನಾವು ರಾಸುಗಳಿಗೆ ಕೊಡಬಹುದು. ಆಗ್ಲೇ ನಾನು ಆಗ್ಲೇ ಕೇಳಿದೆ ತಮ್ಮನ್ನ, ಈ ಸುಬಾಬುಲ ರಾಸುಗಳಿಗೆ ಮತ್ತು ಕರುಗಳಿಗೆ ಅಥವಾ ಇತರೆ ಜಾನುವಾರುಗಳಿಗೆ ಯಾವ ರೀತಿಯಾಗಿ ಕೊಡಬೇಕಾಗುತ್ತೆ ಅಂತ. ಈ ಸುಬಾಬುಲ್ ರಾಸುಗಳಿಗೆ ಏನಂದ್ರೆ ಆ ಸೊಪ್ಪುಗಳನ್ನ ನಾವು ತಗೋತೀವಲ್ಲ ಅಂದ್ರೆ ಹಸಿರುಮೇವಾಗಿ ಕೊಡಬಹುದು. ಹಸಿರುಮೇವಾಗಿ ಕೊಟ್ಟಾಗ ಈಗ ನೇಪಿಯಾರ್ ಹುಲ್ಲು ಅಥವಾ ಸೀಮೆ ಹುಲ್ಲು ಅಂತ ಏನ್ ಹೇಳ್ತೀವಿ ಅಥವಾ ಗಿನಿ ಹುಲ್ಲು. ಸೊ ಈ 2 ಹುಲ್ಲನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಮಿಶ್ರಣ ಮಾಡಿದಾಗ 1:1 ಅಥವಾ 1:2 ಪ್ರಮಾಣದಲ್ಲಿ, ಅಂದ್ರೆ 1 ಭಾಗ ಸುಬಾಬುಲ್ ಹಾಕಿದಾಗ 1 ಭಾಗ ನೇಪಿಯಾರ್ ಹುಲ್ಲು, ಸೊ ಅಥವಾ 1 ಭಾಗ ನೇಪಿಯಾರು ಇಲ್ಲ 1 ಭಾಗ ಸುಬಾಬುಲ್ ಹಾಕಿದಾಗ 2 ಭಾಗ ನೇಪಿಯಾರು ಅಥವಾ ಗಿನಿ ಹುಲ್ಲನ್ನ ಮಿಶ್ರಣ ಮಾಡಿ ನಾವು ಕೊಡಬಹುದು. ಸೊ ಈ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸಮತೋಲನ ಆಹಾರ ಒದಗಿಸಿದಂಗೆ ಆಗುತ್ತೆ. ಒಂದ್ ಕಡೆ ಏಕದಳ ಧಾನ್ಯ ದ್ವಿದಳ ಧಾನ್ಯಗಳು ಎಲ್ಲಾ ಒಟ್ಟಿಗೆ ಸೇರೋದ್ರಿಂದ ಆಗುತ್ತೆ. ಹಾಗೆ ಏನಾಗುತ್ತೆ, ಇಲ್ಲ ಈ ತರ ನಾವು ಕೊಡಲ್ಲ ಅಂತಂದ್ರೆ ಸುಬಾಬುಲ್ ಹುಲ್ಲನ್ನು ಚಿಕ್ಕದಾಗಿ ಕತ್ತರಿಸಿಬಿಟ್ಟು ಆ ಎಲೆ ಭಾಗನೇ ನಾವೇನಂದ್ರೆ ಉದುರಿಸ್ಕೊಟ್ಟು ಸಾರಜನಕ ಪೂರಕವಾಗಿನೂ ನಾವು ಕೊಡಬಹುದಾಗಿತ್ತು. ಅಂದ್ರೆ ಎಲೆ ಒಂದು ದಿನಕ್ಕೆ 1/2 ಕೆಜಿನೋ 1 ಕೆಜಿನೋ ಆ ಪ್ರಕಾರ ನಾವು ಕೊಡಬಹುದು. ಇಲ್ಲ ಅಂತಂದ್ರೆ ರಸಮೇವಿನ ತಯಾರಿಕೆಯಲ್ಲೂ ಬೇಕಾದ್ರೂ ನಾವು ಇದನ್ನ ಉಪಯೋಗಿಸಬಹುದು. ಇದು ಆಗದೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ಸುಬಾಬುಲ್ ಬೇಸಿಗೆಯಲ್ಲಿ ಸಿಗುತ್ತೆ ಅಂತಂದಾಗ ಸಿಗುವಂತ ಸಮಯದಲ್ಲಿ ಅದನ್ನ ಕಟ್ ಮಾಡಿ ಮತ್ತೆ ನಾವು ಒಣಗಿಸಿದ ಹಸಿರುಮೇವಾಗಬೇಕಾದ್ರೂ ಎಲ್ಲೆಲ್ಲಿ ನಮ್ಗೆ ಈ ಪಶು ಆಹಾರದ ಕೊರತೆ ಅಥವಾ ಹಸಿರುಮೇವಿನ ಕೊರತೆ ಸಿಗುತ್ತಲ್ಲ ಅಂತ ಸಮಯದಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಂಡು. ಇನ್ನು ಡಾಕ್ಟ್ರೆ, ಈ ಸುಬಬುಲನ್ನ ಬಳಸೋದ್ರಿಂದ ನಮ್ಮ ಜಾನುವಾರುಗಳಿಗೆ ಏನಾದರೂ ದುಷ್ಪರಿಣಾಮಗಳೇನಾದರೂ ಉಂಟಾಗೋದಕ್ಕೆ ಸಾಧ್ಯವಿದೆಯೇ? ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಬಳಸಿದಾಗ. ಹೌದು, ಅಂದ್ರೆ ಸಾಕಷ್ಟು ಏನ್ ಮಾಡ್ತೀವಿ, ನಮ್ಮ ರೈತ ಬಾಂಧವರು ಯಾವುದೇ ಒಂದು ತರದ ಹುಲ್ಲು ಮೇವು ಸಿಗುತ್ತೆ ಅಂದಾಗ ಬದಿಗೆ ಅದನ್ನೇ ನಾವು ಯಥೇಚ್ಛವಾಗಿ ಒಂದೇ ತರದ್ದು ನಾವು ಕೊಡ್ತೀವಲ್ಲ, ಸೊ ಆ ತರ ಇದನ್ನು ಕೊಡಬಾರ್ದು. ಅಂದ್ರೆ 30%ವರೆಗೂ ನಾವು ಬರ್ಬೋದು, ಅಂದ್ರೆ 30% ಪ್ರಮಾಣದಲ್ಲಿ. ಈಗ 100 ಕೆಜಿ ಕೊಡ್ತೀವಿ ಅಂದ್ರೆ 30 ಕೆಜಿ ಅದರಲ್ಲಿ ಸುಬಾಬುಲ್ ಕೊಟ್ಟು ಬೇರೆ ಉಳಿದಿರೋ ಆಹಾರನ ನಾವು ಕೊಡಬೇಕಾಗುತ್ತೆ. ಸೊ ಹೆಚ್ಚಾಗಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ದುಷ್ಪರಿಣಾಮಗಳೇ ಜಾಸ್ತಿ ಆಗುತ್ತೆ. ಸೊ ಅದಕ್ಕಿಂತ ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮಿಮೋಸಿನ್ ಅಂತ ಒಂದು ಅಂಶ ಇದೆ ಈ ಸುಬಾಬುಲ್ನಲ್ಲಿ. ಅದೇನಾಗುತ್ತೆ ಅಂದ್ರೆ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಅಂತೀವಿ, ಅಥವಾ ಬೇಡವಾದ ವಸ್ತು ಅದು. ಸೊ ಆ ವಸ್ತು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ, ಈಗ ಸಣ್ಣ ಸಣ್ಣ ಈಗ ಆ ರಾಸುಗಳಿಗೆ ಕೊಟ್ಟಾಗ ಹೊಟ್ಟೆ ಉಬ್ಬರ ಜಾಸ್ತಿ ಆಗುತ್ತೆ. ಸೊ ಅದೇ ತರನ ಈಗ ಕುರಿಗಳಿಗೆ ಅಥವಾ ಮೇಕೆಗಳಿಗೆ ಕೊಟ್ಟಾಗ ಏನಕ್ಕೆ ಗರ್ಭ ನಿಲ್ಲುವುದಿಲ್ಲ, ಅಂದ್ರೆ ರಿಪೀಟೆಡ್ ಆಗಿ ನಮ್ಗೆ ಆ ಒಂದು ಸಮಸ್ಯೆ ಬರೋದ್ರಿಂದ ಅದನ್ನ ನಾವು ಹೆಚ್ಚಾಗಿ ಕೊಡಬಾರ್ದು, ಬೇರೆ ಆಹಾರದ ಜೊತೆ ಮಿಶ್ರಣ ಮಾಡಿನೇ ಕೊಡಬೇಕಾಗುತ್ತೆ. ಇನ್ನು ಈ ಸುಬಬುಲನ್ನ ಕೊಡತಕ್ಕಂತ ಸಂದರ್ಭದಲ್ಲಿ ಏನಾದರೂ ಮೌಲ್ಯ ವರ್ಧಿಸಿ ಅಥವಾ ಇದನ್ನ ಸಂಸ್ಕರಿಸಿ ಕೊಡಬೇಕಾಗುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳಿದೆ, ಈ ಮಿಮೋಸಿನ್ ಅಂಶ ಒಂದೊಂದು ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದನ್ನ ಏನಾಗುತ್ತೆ ಅಂದ್ರೆ ಅದನ್ನ ಕಡಿಮೆ ಮಾಡುವಂತ ವಿಧಾನಗಳು ಕೆಲವೊಂದು ವಿಧಾನಗಳಿದಾವೆ. ಸೊ ಆ ಸುಬಾಬುಲ್ ಏನಂತಂದ್ರೆ, ಕಟಾವಿನ ನಂತರ ಒಂದು 4-6 ಗಂಟೆ ಬಿಸಿಲಿನಲ್ಲಿ ಒಣಗಿಸ್ಬೇಕು. ಅಂದ್ರೆ ಈಗ ನಾವು ತಕ್ಷಣ ಕತ್ತರಿಸಿದ್ದೇವೆ ಅಂದ್ರೆ ಈಗಲೇ ತಗೊಂಡೋಗಿ ನಾವು ಆ ಸೊಪ್ಪನ್ನ ಕೊಡಬಾರ್ದು, ಅದ್ರ ಬದಲಾಗಿ 4-6 ಗಂಟೆ ಬಿಸಿಲಿನಲ್ಲಿ ಒಣಗಿಸಿದಾಗ ಈ ಮಿಮೋಸಿನ್ ಅಂಶ ಏನಿದೆಯಲ್ಲ ಅದು ಸಾಕಷ್ಟು ಕಡಿಮೆ ಆಗುತ್ತೆ. ಸೊ ಅದೇ ತರನ ಏನಾಗುತ್ತೆ ಅಂತಂದ್ರೆ, ಕೆಲವೊಂದ್ಸರಿ ಈ ಸುಬಾಬುಲ್ ಅನ್ನ ನಾವು ಕಟ್ ಮಾಡಿರ್ತೀವಲ್ಲ, ಅದನ್ನ ರಾತ್ರಿ ನೆನೆಸಿಬಿಟ್ಟು ಬೆಳಿಗ್ಗೆ ಮತ್ತೆ ಒಣಗಿಸಿ ಕೊಟ್ಟಾಗ ಈ ಮಿಮೋಸಿನ ಅಂಶ ಏನಿದೆಯಲ್ಲ ಅದು ಪೂರ್ತಿ ಸಂಪೂರ್ಣವಾಗಿದೆ. ಸೊ ಇಲ್ಲ, ಸೊಪ್ಪನ್ನ ನಾವೇನಾಗುತ್ತೆ ಅಂತಂದ್ರೆ ಇದು ಮಾಡ್ಲಿಕ್ಕೆ ಕಷ್ಟ ಆದ್ರೂ ಅಂದ್ರೆ 70 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನಕ್ಕೆ ನಾವು ಬಿಸಿ ಮಾಡಿ ಆ ಸೊಪ್ಪನ್ನ ಕೊಟ್ಟಾಗೂ ಆ ಮಿಮೋಸಿನ ಅಂಶನ ನಾವು ಪೂರ್ತಿಯಾಗಿ ಇದು ಮಾಡ್ಬೋದು. ಸೊ ಇದು ಯಾವುದು ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ, ಈ ಸುಬಾಬುಲ್ ಉಲ್ಲಿನ ಜೊತೆಗೆ ಅಂದ್ರೆ ಸೊಪ್ಪಿನ ಜೊತೆಗೆ ಫೆರಸ್ ಸಲ್ಫೇಟ್ ಅಂತ ಒಂದು ಒಂದು ರಾಸಾಯನಿಕ ಸೇರಿಸಿ ಕೊಡೋದ್ರಿಂದ, ಮಿಶ್ರಣ ಮಾಡಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮಿಮೋನ್ಸಿನ್ ಅಂಶನ ನಾವು ಪೂರ್ತಿಯಾಗಿ ಕಡಿಮೆ ಮಾಡಬಹುದು. ಈ ಸುಬಾಬುಲ್ನಿಂದ ಸಾಕಷ್ಟು ಅನುಕೂಲತೆಗಳಿದ್ದಾವೆ ಅಂತಂದ್ರೆ, ಎಲ್ಲಾ ತರಹದ ಪೋಷಕಾಂಶಗಳನ್ನು ಒದಗಿಸಬಹುದು, ಬರಗಾಲದಲ್ಲಿ ಇದನ್ನ ನೀಡೋದ್ರಿಂದ ಹಾಲಿನ ಇಳುವರಿಯನ್ನು ಸಹ ಹೆಚ್ಚಿಸಬಹುದು ಅಥವಾ ಅದರ ಸಮರ್ಥವಂತೆಯನ್ನ ಕಾಪಾಡಿಕೊಳ್ಬಹುದು. ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಸುಬಾಬುಲ್ನ ಉಪಯೋಗಗಳು ಇದಾವೆ ಅಂತಂದ್ರೆ. ಹಾಗೆ ಮತ್ತೊಂದು, ಈ ಅಗಸೆ ಮರ ಬಹಳಷ್ಟು ಚಿರಪರಿಚಿತ ಎಲ್ಲ ರೈತರಿಗೂ. ಈ ಅಗಸೆ ಮರದ ಹಸಿರು ಮೇವಿನ ಬಳಕೆ ಬಗ್ಗೆ ಅಥವಾ ಇದರ ಬಗ್ಗೆ ಒಂದು ಕಿರುಪರಿಚಯವನ್ನ ಮಾಡಿಕೊಡಿ. ಈ ಅಗಸೆ ಮರ ಅಂದ್ರೆ ಇದು ಅಷ್ಟೇ, ಸುಮಾರು ವರ್ಷಗಳಿಂದ ಅಂದ್ರೆ ಎಲ್ಲಾ ರೈತರು ಹಾಕೊಂಡು ಅಂದ್ರೆ ಬೆಳೀತಾ ಇರೋಂತ ಒಂದು ಮರ. ಇದು ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ಎಲ್ಲೆಲ್ಲಿ ನೆರಳು ಬೇಕಲ್ಲ ಅದಕ್ಕೆ, ಅಡಿಕೆ ತೋಟದಲ್ಲಿ ಆಗ್ಬೋದು, ಇಲ್ಲ ಅಂತಂದ್ರೆ ಕಾಫಿ ತೋಟದಲ್ಲಿ, ಇಲ್ಲ ಬೇರೆ ಎಲ್ಲಾ ಕಡೆಗೂ ಇದನ್ನ ನೆರಳಾಗಿ ಬೆಳೆಯುವಂತ ಒಂದು ಮರ. ಇದು ಸರಿ ಸುಮಾರು ಏನಾಗುತ್ತೆ ಅಂತಂದ್ರೆ, 1 ಮೀಟರ್ ಇಂದ 1.5 ಮೀಟರ್ ಉದ್ದದವರೆಗೂ ಇದು ಬೆಳೆಯುತ್ತೆ. ಸೊ ಆದ್ರೆ ಇದೇನಾಗುತ್ತೆ ಅಂದ್ರೆ, ಬೆಳೆಯೋ ಸುಲಿನ ನಾವು ಯಾವತ್ತೂ ಅದನ್ನ ಕಟ್ ಮಾಡಬಾರದು. ಅಂದ್ರೆ ಪಕ್ಕದಲ್ಲಿ ಬರೋ ಈ ಏನಿರ್ತಾವಲ್ಲ ಆ ಕವಲುಗಳನ್ನ ಮಾತ್ರ ನಾವು ಕಟ್ ಮಾಡ್ಕೊಂಡ ಹೋಗ್ತಾ ಇದ್ರೆ ಸರಿ ಸುಮಾರು 5-6 ವರ್ಷ ಏನಾಗುತ್ತೆ ಅಂತಂದ್ರೆ ನಮ್ಗೆ ಇದರಿಂದ ಮೇವು ಸಿಗುತ್ತೆ. ಈ ಅಗಸೆ ಮರದ ಇನ್ನೊಂದು ವಿಶೇಷ ಗುಣ ಏನಂದ್ರೆ, ಎಲ್ಲದಕ್ಕಿಂತ ಬೇರೆ ಎಲ್ಲಾ ಮರಗಳಿಗಿಂತ ಹೆಚ್ಚಾಗಿ ಇದರಲ್ಲಿ ಕಚ್ಚಾ ಸಸಾರಜನಕ, ಅಂದ್ರೆ 36%ರಷ್ಟು ಕಚ್ಚಾ ಸಸಾರಜನಕ ಇದೆ. ಸೊ ನಾಟಿ ಮಾಡಿದ 6 ತಿಂಗಳ ನಂತರ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಸೊಪ್ಪು ಸಿಗಲಿಕ್ಕೆ ಆಗುತ್ತೆ. ಸೊ ಇದು ಅಷ್ಟೇ, ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಜಾಸ್ತಿ ಕೊಡಬಾರ್ದು. 13%ರ ಪ್ರಮಾಣದಲ್ಲಷ್ಟೇ ನಾವು ಮೇವನ್ನ ಸೊ ಕೊಡಬೇಕಾಗುತ್ತೆ. ಹೆಚ್ಚಾಗಿ ಬೆಳೆಸಿದಾಗ ಏನಾಗುತ್ತೆ, ಈಗ ಕುರಿಗಳಿಗೆ ಹೇಳ್ಬೋದು, ಕುರಿಗಳಿಗಾಗ್ಲಿ ಚಿಕ್ಕ ಜಾನುವಾರುಗಳು ಮೇಕೆಗಳಿಗೆ ಜಾಸ್ತಿ ಕೊಟ್ಟಾಗ ಆ ಕೂದಲೆಲ್ಲ ಉದುರೋಗುತ್ತೆ. ಸೊ ಹಸುಗಳಿಗೆ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಹೊಟ್ಟೆ ಉಬ್ಬರ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಉತ್ತಮವಾದ ಮರ. ಸೊ ಅಗಸೆ ಮರನ ಹಸಿರು ಸೊಪ್ಪಗಾಗಿ ನಾವು ಉಪಯೋಗಿಸ್ಕೊಳ್ಬಹುದು, ಬಳಸಬಹುದು. ಜೊತೆಗೆ ತಾವು ಹೇಳದಂಗೆ ನೆರಳಿನಲ್ಲಿ ಬೆಳೆಯುವ ಮರ ಆಗಿರೋದ್ರಿಂದ ಈ ಅಡಕೆ ಗಿಡಗಳ ಮರ ಮಧ್ಯದಲ್ಲಿ ಅಥವಾ ತೆಂಗುಗಳನ್ನ ಬೆಳೆದಿರ್ತಕ್ಕಂತ ರೈತ ಬಂದರು ತೆಂಗಿನ ತೋಟದಲ್ಲಿ ಇವುಗಳನ್ನ ಬೆಳ್ಕೊಳ್ಬಹುದು, ಅಥವಾ ಕಾಳುಮೆಣಸು ಅಥವಾ ಏನಾದ್ರೂ ಬಳ್ಳಿ ಗಿಡಗಳನ್ನ ಈ ಮರಗಿಡಗಳಲ್ಲಿ ಮಧ್ಯದಲ್ಲಿ ಬೆಳೀತಾರಲ್ಲ ಅಲ್ಲೂ ಸಹ ಬೆಳೆದು ಇದನ್ನ ಬಳಸಬಹುದು ಅನ್ಕೊಳ್ಳೋಣ. ಮತ್ತೊಂದು ಈ ಎರಿತ್ರಿನ ಅಂತಕ್ಕಂಥದ್ದು, ಇದು ಬಹಳಷ್ಟು ಉಪಯೋಗಕಾರಿ. ಜೈವಿಕವಾಗಿ ನಾವು ಇದನ್ನ ಬಳಸಬಹುದು ಇಂಧನ ಕೈಗೆ, ಅಥವಾ ಹಸಿರು ಮೇವಾಗಿ ಬೆಳೆಸಬಹುದು, ಅಥವಾ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸೋಸ್ಕರ ಬೆಳೆಸಬಹುದು. ಜೊತೆಗೆ ಇದನ್ನ ಈ ನಮ್ಮ ಜಾನುವಾರುಗಳಿಗೆ ಮೇವಾಗಿ ಸಹ ಬಳಸಬಹುದು. ಇದರ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡಿ. ಈ ಎರಿತ್ರಿನ ಅಥವಾ ಹಾಳ್ವಣ ಮರ ಏನ್ ಹೇಳ್ತೀವಲ್ಲ, ಇದು ಅಷ್ಟೇ ಸರ್ವೇ ಸಾಮಾನ್ಯವಾಗಿ ನಮ್ಗೆ ಎಲ್ಲಾ ಕಡೆ ಕಾಣುವಂತ ಒಂದು ಮರ. ಇದನ್ನು ಸಾಮಾನ್ಯವಾಗಿ ಏನಂತ ನೆರಳಿಗಾಗಿ ಕಾಫಿ ತೋಟ ಇರ್ಬೋದು, ಇಲ್ಲ ಮೆಣಸು ಅಥವಾ ವೀಳೆದೆಲೆ ಅಥವಾ ಬೇರೆ ಒಂದು ಇದಕ್ಕೆ ನಾವು ಆಸರೆ ಬೆಳೆಯಾಗಿ ಅಥವಾ ನೆರಳಿಗಾಗಿ ಇದು ಬೆಳೆಯುವಂತ ಇದು. ಸೊ ಇದರ ಎಲೆಗಳೇನಂತಂದ್ರೆ ಉತ್ಕೃಷ್ಟವಾದ ಹಸಿರು ಮೇವು ಕೊಡ್ತವೆ. ಸೊ ಹಸಿರು ಮೇವು ಕೊಡೋದ್ರ ಜೊತೆಗೆ ಅಂದ್ರೆ ಒಳ್ಳೆ ಸಸಾರಜನಕ ಹೊಂದಿದೆ. ಈಗ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಬೇರೆ ಏನು ಹುಲ್ಲು ಸಿಗಲ್ಲ ಅನ್ನೋವಾಗ ನಾವ್ ಇದನ್ನ ಖಂಡಿತ ಈ ಒಂದಿದನ್ನ ಉಪಯೋಗಿಸ್ಕೊಂಡ್ಬೋದು. ಇದು ಮತ್ತೆ ಈ ಆಲ್ವಣ ಮರ ಏನಿದೆಯಲ್ಲ, ಬಹು ಉಪಯೋಗಿ ಮರ ಅಂತ ಹೇಳ್ಬೋದು. ತಾವಾಗ್ಲೇ ತಿಳಿಸಿದ್ರಿ ಇದಕ್ಕೆ ಇದನ್ನೇನಂತ ಜೈವಿಕ ಬದುಗಳಾಗಿ, ಎಲ್ಲೆಲ್ಲಿ ಮಣ್ಣು ನಾವು ಕೊಚ್ಕೊಂಡು ಹೋಗ್ತಾ ಇರತ್ತ ಅಂತ ಕಡೆ ಜೈವಿಕ ಬದುಗಳಿಗಾಗಿ ನಾವು ಉಪಯೋಗಿಸ್ತೀವಿ. ಹಾಗೆಯೇ ಹಸಿರೆಲೆ ಗೊಬ್ಬರ, ಸೊ ಹಸಿರೆಲೆ ಗೊಬ್ಬರಕ್ಕಾಗಿ ನಾವು ಇದನ್ನ ಬೆಳಿತೀವಿ. ಆಮೇಲೆ ಕೆಲವು ಕಡೆ ಇದನ್ನ ಅಲಂಕಾರಿಕ ಮರವಾಗಿನೂ ಇದನ್ನ ಬೆಳೀತಾ ಇದ್ರಲ್ಲ. ಸೊ ಹಾಗಾಗಿ ಈ ಬಹು ಉಪಯೋಗ ಇರುವಂತ ಒಂದು ಹಾಲ್ವಣ ಮರನ ಎಲೆಗಳನ್ನ ನಾವು ಬೇಸಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಅಂದ್ರೆ ಆಹಾರದ ಹಸಿರು ಮೇವನ ಕೊರತೆ ನೀಗಿಸೋದಕ್ಕೆ ಖಂಡಿತ ನಾವು ಇದನ್ನ ಉಪಯೋಗಿಸ್ಬೋದು. ಇದನ್ನ ಎಲ್ಲಾ ವಾತಾವರಣದಲ್ಲೂ ಸಹ ಬೆಳಿಬೋದಾಗಿರುತ್ತೆ. ಹಾಗಾಗಿ ಇದನ್ನ ಬಹಳ ಉಪಯೋಗವನ್ನ ರೈತ ಬಾಂಧವರು ಪಡ್ಕೊಳ್ಬಹುದು ಅನ್ನೋಣ. ಹಾಗೆ ಲಲಿತಾ ಅವರೇ, ಈಗ ಸಾಕಷ್ಟು ಗಿಡ ಮರಗಳನ್ನ ನೀವು ಹೇಳಿದ್ರಿ, ಸಲಹೆ ಸೂಚನೆಗಳನ್ನು ನೀಡಿದ್ರಿ, ಇವುಗಳನ್ನೆಲ್ಲ ನಮ್ಮ ಜಾನುವಾರುಗಳಿಗೆ ಮೇವಾಗಿ ಬಳಸಬಹುದು ಅಂದ್ರೆ, ಇದಲ್ಲದೆ ಇನ್ಯಾವ್ಯಾವ ಗಿಡಗಳನ್ನ ಅಥವಾ ಮರಗಳನ್ನ ನಾವು ಸೊಪ್ಪಾಗಿ ಅಥವಾ ಹಸಿರು ಮೇವಾಗಿ ಬಳಸಬಹುದು? ಎಬ್ಬೇವು ಅಂದ್ರೆ ಇದು ಒಂದು ಉತ್ಕೃಷ್ಟವಾದ ಒಂದು ಹಸಿರು ಮೇವು ಕೊಡುವಂತ ಒಂದು ಮರ. ಸೊ ಅಥವಾ ಇದನ್ನು ಅಷ್ಟೇ ಪ್ರಸಾರ ಎಲ್ಲ ನಮ್ಗೆ ಗೊತ್ತೇ ಇದೆ, ಇಲ್ಲ ಬೀಜದಿಂದ ಮಾಡ್ಬೋದು, ಇಲ್ಲಂದ್ರೆ ಬಲಿತ ಒಂದು ಕಡ್ಡಿಯಿಂದ ನಾವು ಇದನ್ನ ಮಾಡ್ಬೋದಾಗುತ್ತೆ. ಸೊ ನಾಟಿ ಮಾಡಿದ ಏನಾಗುತ್ತೆ ಅಂದ್ರೆ ಒಂದು 2 ವರ್ಷದವರೆಗೂ ನಮ್ಗೆ ಯಾವುದೇ ತರದ ಸೊಪ್ಪನ್ನ ನಾವು ಕಟಾವು ಮಾಡ್ಲಿಕ್ಕೆ ಆಗಲ್ಲ, ಅದ ನಂತರ ನಮ್ಗೆ ಯಾವಾಗ್ಲೂ ಸಿಗುತ್ತೆ. ಸೊ ಬೇಸಿಗೆಯಲ್ಲಿ ಈಗ ರಾಸುಗಳಿಗೆ ಕೊಡೋದಾದ್ರೂ ಚೆನ್ನಾಗಿರುತ್ತೆ, ಇಲ್ಲ ಅಂತಂದ್ರೆ ಕುರಿ ಮೇಕೆ ಅಥವಾ ಸಣ್ಣ ಜಾನುವಾರುಗಳಿಗೂ ಇದು ಒಂದು ಉತ್ತಮವಾದ ಆಹಾರ ಆಗುತ್ತೆ. ಇದು ಸುಮಾರು ಅಂದ್ರೆ ಅನಾದಿ ಕಾಲದಿಂದಲೂ ಉಪಯೋಗ ಮಾಡಿಕೊಂಡು ಬರ್ತಾ ಇರೋಂತ ಒಂದು ಎಬ್ಬೇವನ್ ಮರ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು, ಆದ್ರೆ ಎಲ್ಲೆಲ್ಲಿ ಜಾಗ ಇದೆ, ಎಲ್ಲೂ ಜಾಗ ಸಿಗದೆ ಇದ್ದಾಗ ಬದುಗಳಲ್ಲಾದ್ರೂ ನಾವು ಹಾಕೊಂಡಾಗ ಒಂದು 4 ಗಿಡ ಹಾಕೊಂಡಾಗಾದ್ರೂ ಒಂದಷ್ಟು ಒಂದು 1-2 ಇದೆ ಅಂತಂದಾಗ ಈ ಬೇಸಿಗೆ ನಾವು ಹೇಗಾದ್ರೂ ನಾವು ಇದನ್ನ ಕಳಿಬಹುದು ಅಂತಂತೀರಿ. ಸಾಮಾನ್ಯವಾಗಿ ಇದು ಅಷ್ಟೇ, ಒಂದು ಬರವನ್ನು ತಡೆಯತಕ್ಕಂತ ಶಕ್ತಿ ಇರತಕ್ಕಂಥದ್ದು ಬೇಲಿ ಗಿಡಗಳಲ್ಲಿ ಅಥವಾ ಬದುಗಳಲ್ಲಿ ಅಥವಾ ನಿರ್ಜಲ ಪ್ರದೇಶಗಳಲ್ಲಿ ಬಹಳ ಉಲುಸಾಗಿ ಬೆಳೆಯುತ್ತೆ. ದಯವಿಟ್ಟು ಇದನ್ನ ಬೆಳ್ಕೊಳ್ಳಿ. ಬೆಳೆಯೋದು ಬಹಳ ಸುಲಭ, ಏನು ಬೇಸಾಯ ಕ್ರಮಗಳೇನು ಹೆಚ್ಚು ಬೇಕಾಗೋದಿಲ್ಲ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮರಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ಉರುವಲಾಗಿ ಮತ್ತು ಕೆಲವು ಈ ಮರಮುಟ್ಟುಗಳನ್ನು ತಯಾರಿಕೆ ಮಾಡೋದ್ರಲ್ಲಿ ಇದನ್ನು ಬಳಸೋದ್ರಿಂದ ಹೆಚ್ಚಿನ ಬೇಡಿಕೆ ಇದೆ. 2-3 ಉಪಯೋಗಗಳನ್ನ ಈ ಒಂದು ಎಬ್ಬೇವಿನಿಂದ ನಾವು ಪಡಿಬಹುದು ಅನ್ಕೊಳ್ಳೋಣ. ಇದಲ್ಲದೆ ಸಾಕಷ್ಟು ಪ್ರದೇಶದಲ್ಲಿ ನಾವು ಮರಗಳನ್ನ ಕಾಣ್ತೇವೆ, ಒಂದು ಈ ಹಲಸಿನ ಮರ ಕಾಣ್ತೇವೆ, ಹೊಂಗೆ ಮರ ಕಾಣ್ತೇವೆ, ಜೊತೆಗೆ ಆಲದ ಮರ ತಾವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ, ಆಲದ ಮರ, ಅರಳಿ ಮರ, ಇವುಗಳನ್ನೆಲ್ಲ ಬಳಸ್ತೇವೆ. ಒಂದೊಂದಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಬರ ಪರಿಸ್ಥಿತಿಯಲ್ಲಿ ವಿವರವನ್ನು ನೀಡೋದಾದ್ರೆ ಯಾವ್ಯಾವ ಮರದ ಎಲೆಗಳನ್ನ ಬಳಸಬಹುದು ಅಂತೀರಿ? ಅದೇ ನೀವು ಆಗಾಗಲೇ ತಿಳಿಸಿದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಅರಳಿ ಮರನ ಉಪಯೋಗಿಸ್ಬೋದು, ಇಲ್ಲ ಅಂತಂದ್ರೆ ಅಂದ್ರೆ ಇದು ಆಲದ ಮರದ ಸೊಪ್ಪು ಉಪಯೋಗಿಸ್ಬೋದು. ಸೊ ಮತ್ತೆ ಮುತ್ತುಗದೆಲೆ ಆದ್ರೂ ನಮ್ಗೆ ಏನ್ ಕಣ್ಣಿಗೆ ಕಾಣಿಸುತ್ತೋ ಆ ಗ್ಲಿರಿಸಿಡಿಯಾ ಅನ್ನೋ ಒಂದು ಇದನ್ನು ನಾವು ಉಪಯೋಗಿಸ್ಬೋದು. ಗ್ಲಿರಿಸಿಡಿಯಾ ಇದೆಯಲ್ಲ, ಅದು ಒಂದು ಉತ್ತಮವಾದ ಒಂದು ಪಶು ಆಹಾರವಾಗಿ ಅಂದ್ರೆ ಅದು ಹೆಚ್ಚಿನದಾಗಿ ನಾವು ಗೊಬ್ಬರದ ಸೊಪ್ಪು ಅಂತ ಹೇಳ್ತೀವಿ, ಗೊಬ್ಬರಕ್ಕಾಗಿ ನಾವು ಬೆಳಿತೀವಿ. ಆದ್ರೆ ಬೇಸಿಗೆಯಲ್ಲಿ ನಮ್ಗೇನು ಆಹಾರ ಹಸಿರು ಮೇವು ಸಿಗದೇ ಇದ್ದಾಗ, ನಾನು ಆಗ್ಲೇ ಹೇಳಿದೆ ಹಸಿರು ಮೇವು ಆಗದೆ ಇದ್ದಾಗ ಹಸುವಿನ ಹಾಲು ಇಳುವರಿ ಕಡಿಮೆ ಆಗುತ್ತೆ. ಅಂತೇ ಸಮಯದಲ್ಲಿ ನಾವು ಗ್ಲಿರಿಸಿಡಿಯನ್ನು ನಾವು ಇದನ್ನ ಉಪಯೋಗಿಸ್ಬೋದು. ಸೊ ಈಗ ಇತರ ಮರಗಳು ಉತ್ಪನ್ನಗಳು ಯಾವ ನಾವು ಉಪಯೋಗಿಸ್ಬಂದ, ಮೊದಲನೇದಾಗಿ ಹಲಸು. ಹಲಸು ಮರ ಏನಾಗುತ್ತೆ ಅಂತ, ಹಲಸು ನಮ್ಗೆಲ್ಲರಿಗೂ ಇಷ್ಟಪಡುವಂತ ಒಂದು ಹಣ್ಣು ಮಣ್ಣ ಮರ ಮರ. ಮತ್ತೆ ಇದೇನಾಗುತ್ತೆ ಅಂದ್ರೆ ಈ ಮರ ಯಾಕೆ ಒಂಥರ ಇದು ಪ್ರಖ್ಯಾತಿ ಪಡೆದಿದೆ ಅಂದ್ರೆ ಆ ಮರ ಅಂದ್ರೆ ಗಟ್ಟಿಯಾಗಿದೆ, ಅಂದ್ರೆ ಗಟ್ಟಿಯಾಗಿರೋದ್ರಿಂದ ಈಗ ಬಾಗಲಗಿ ಮಾಡ್ಬೇಕು, ಬೇರೆ ಏನೇ ಮಾಡ್ಬೇಕು ಮುಟ್ಟುಗಳಿಗೆ ಉಪಯೋಗಿಸ್ತಾರೆ. ಸೊ ಅದಲ್ಲದೇ ಈಗ ಹಲಸು ಹಣ್ಣು, ಹಲಸು ಹಣ್ಣು ಏನ್ ಮಾಡ್ತೀವಿ ಅಂದ್ರೆ ನಾವು ಆ ಕಾಯಿ ಹಣ್ಣನ್ನಷ್ಟೇ ತಗೋತೀವಿ, ಆ ತಿರುಳು ಅಥವಾ ಶೇಷ ಏನಿದೆಯಲ್ಲ ಅದನ್ನ ನಾವು ಯಾವತ್ತೂ ಉಪಯೋಗಿಸಲ್ಲ. ಆದ್ರೆ ಅದನ್ನ ನಾವು ಉಪಯೋಗಿಸಿದಾಗ ಏನಾಗುತ್ತೆ ಅಂತಂದ್ರೆ ಇದು ಬೇಸಿಗೆಯಲ್ಲಿ ಇಲ್ಲ ಸಿಕ್ಕಿದಾಗ ಇದು ಒಂದು ಹಸುವಿನ ಆಹಾರವಾಗಿ ಉಪಯೋಗಿಸ್ಬೋದು. ಅದೇ ತರನೇ ಆ ಕಾಯಿ ಅಂದ್ರೆ ಹಣ್ಣು ತಗೊಂಡಾದ್ಮೇಲೆ ಆ ದಿಂಡು ಏನಿರುತ್ತಲ್ಲ ಆ ದಿಂಡು ಚೂಪಾಗಿರುತ್ತೆ, ಆ ಚೂಪಾಗಿರೋ ಮುಳ್ಳೆಲ್ಲ ನಾವೇನಾದ್ರು ಸ್ವಲ್ಪ ತೆಗೆದು ಬಿಟ್ಟು ನಾವು ಅದು ಕೊಟ್ಟಿದ್ವಿ ಅಂದ್ರೆ ಅದನ್ನು ನಾವು ಪಶು ಆಹಾರವಾಗಿ ಸಣ್ಣದ ಕತ್ತರಿಸಿ ಕೊಟ್ಟಾಗ ಅದು ಪಶು ಆಹಾರವಾಗಿ ಕೊಡ್ಬೋದು. ಸೊ ಅದಲ್ಲದೇ ಏನಾಗುತ್ತೆ ಅಂದ್ರೆ ಎಲೆಗಳು, ಹಲಸಿನ ಎಲೆಗಳೇನಾಗುತ್ತೆ ಅಂತಂದ್ರೆ ಯಾವಾಗ್ಲೂ ಅಚ್ಚು ಹಸಿರಾಗಿ ಇರುತ್ತೆ, ಎಲ್ಲಾ ಕಾಲದಲ್ಲೂ ಅಚ್ಚು ಹಸಿರಾಗಿರುವಂತ ಒಂದು ಎಲೆಗಳು. ಸೊ ಈ ಎಲೆಗಳನ್ನು ನಾವು ಬೇಸಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ಪಶುಗಳಿಗೆ ಆಹಾರವಾಗಿ ಉಪಯೋಗಿಸ್ಕೊಂಡ್ಬೋದು. ಸೊ ಇದರಲ್ಲಷ್ಟು ಶೇಕಡ ಏನಂತಂದ್ರೆ 16-18% ಅಷ್ಟು ಕಚ್ಚಾ ಸಸಾರಜನಕ ಅಂಶ ಜಾಸ್ತಿ ಇದೆ. ಹಾಗಂತ ಏನಾಗುತ್ತೆ ಅಂದ್ರೆ, ಇಲ್ಲಿ ಒಂದು ಮುಖ್ಯವಾಗಿ ವಿಷಯ ಹೇಳಲಿಕ್ಕೆ ಬರ್ತೀನಿ ಅಂದ್ರೆ, ಜಾಸ್ತಿ ಸಿಗ್ತಾ ಇತ್ತಲ್ಲ ನಮ್ಗೆ ಅಂತ ಜಾಸ್ತಿ ಎಲೆಗಳ ಪ್ರಮಾಣನ ಖಂಡಿತ ನಾವು ಕೊಡಕ್ಕೆ ಹೋಗಬಾರ್ದು. ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ, ಹೆಚ್ಚಾದಾಗ ಆಹಾರ ಏನಾಗುತ್ತೆ, ಇದಷ್ಟೇ ಯಾವ್ದಂದ್ರೆ ಈ ಹಲಸಿನ ಮರದ ಎಲೆಗಳು ಜಾಸ್ತಿ ಕೊಟ್ಟಾಗತ್ತ ಹಸುಗಳ ಅಥವಾ ರಾಸುಗಳ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ, ಜೀರ್ಣಶಕ್ತಿ ಸ್ವಲ್ಪ ಕುಂಠಿತಗೊಳ್ಳುತ್ತೆ. ಸೊ ಹಾಗಾಗಿ ಆ ಪ್ರಮಾಣನ ಅಲ್ಪ ಪ್ರಮಾಣದಲ್ಲಿ ಬೇರೆ ಹುಲ್ಲಿನ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು. ಈ ಹಣ್ಣಿನ ಸಿಪ್ಪೆನೂ ಅಷ್ಟೇ, ತವೇಳದಂಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದು ಬೇಟಾಗಿ, ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ಇತರೆ ಒಂದು ಮೇವಿನ ಜೊತೆ ಮಿಶ್ರಣವನ್ನ ಮಾಡಿ ಕೊಡೋದಾದ್ರೆ ಒಂದು ಪೋಷಕಾಂಶ, ತವೇಳದಂಗೆ ಹೆಚ್ಚಿನ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬಹುದು ಅನ್ಕೊಳ್ಳೋಣ. ಹಾಗೇನೆ ಮತ್ತೊಂದಾಗ್ಲಿ ಹೇಳ್ತಾ ಇದ್ರಿ, ಈ ಅನಾನಸನ್ನ ನಾವು ಮೇವಾಗಿ ಬಳಸಬಹುದು ಅಂದ್ರೆ ಯಾವ ರೀತಿ ಬಳಸಬೇಕು ಅಂತೀರಿ? ಆ ಪೈನಾಪಲ್ ಅಂತ ನಾವು ಕರಿತೀವಿ, ಪೈನಾಪಲ್ ಮತ್ತೆ ಅನಾನಸ್ ಅನ್ನು ಅಷ್ಟೇ. ಏನಾಗುತ್ತೆ ಅಂದ್ರೆ ನಾವು ಬರೀ ಆ ಕಾಯಿನಷ್ಟೇ ತೆಗೋತೀವಿ, ಆ ಎಲೆಯ ಗುಚ್ಛ ಮತ್ತೆ ತೊಗಟೆ ಸಿಪ್ಪೆ ಏನ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲಂದ್ರಲ್ಲೇ ಬಿಸಾಕ್ತಿವಲ್ಲ, ಈ ಒಂದು ಇದನ್ನ ನಾವ್ ಏನಾಗುತ್ತೆ ಅಂತಂದ್ರೆ, ನಾವು ಅಂದ್ರೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಪಶು ಅಂದ್ರೆ ಆ ಹಸಿರು ಮೇವಿನ ಕೊರತೆ ಕಂಡಾಗ ಇದನ್ನ ನಾವು ಖಂಡಿತ ಉಪಯೋಗಿಸ್ಕೊಂಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಕತ್ತರಿಸಿ ನಾವ್ದಾಗ ತೇವಾಂಶ ಜಾಸ್ತಿ ಇರುತ್ತೆ, ತೇವಾಂಶ 65% ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಅದನ್ನ ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಬೇಕಾಗುತ್ತೆ. ಸೊ ಬಿಸಿಲಿನಲ್ಲಿ ಒಣಗಿಸಿ ಭತ್ತದ ಹುಲ್ಲು ಅಥವಾ ಒಣಗಿದ ಜೋಳದ ಹುಲ್ಲಿನ ಜೊತೆ ಅಂದ್ರೆ ಎಷ್ಟು ಅಂದ್ರೆ 65:35 ಅನುಪಾತದಲ್ಲಿ, 65:1 ಸೊ ಪೈನಾಪಲ್ 35:1 ಈ ಒಂದು ಅನುಪಾತದಲ್ಲಿ ನಾವು ಇದನ್ನ ಮಿಶ್ರಣ ಮಾಡಿ ಕೊಡ್ಬೋದು. ಇಲ್ಲ ನಮ್ಗಿನ್ನೂ ಹೆಚ್ಚಾಗಿ ಜಾಸ್ತಿ ಇದೆ ನಮ್ಮಲ್ಲಿ ಅಂದಾಗ, ಈಗ ರಸಮೇವು ನಾವೇನ್ ತಯಾರಿಸ್ತೀವಲ್ಲ ಆ ರಸಮೇವಿನ ತಯಾರಿಕೆಯಲ್ಲೂ ಇದನ್ನ ಉಪಯೋಗಿಸ್ಬೋದು. ಇಲ್ಲ ರಾಸುಗಳು ತಿಂತಾವಂದ್ರೆ ನಾವು ಹಾಗೇನೆ ಡೈರೆಕ್ಟ್ ಆಗೂ ಇದನ್ನ ಕೊಡ್ಬೋದು. ಸೊ ಇದು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಪೌಷ್ಟಿಕ ಆಹಾರನ ನಾವು ಒದಗಿಸ್ದಂಗ ಆಗುತ್ತೆ. ಒಂದ್ ಕಡೆ ಅದೇನಾಗುತ್ತೆ ಅಂದ್ರೆ, ವೇಸ್ಟ್ ಆಗೋದನ್ನ ತಡೆಗಟ್ಟಿ ಉಪಯೋಗ ಮಾಡ್ಕೊಂಡ್ಬೋದು. ಮತ್ತೊಂದು ನಾವು ಕೇಳ್ತಾ ಇದ್ದೇವೆ, ಇತ್ತೀಚಿನ ದಿನಗಳಲ್ಲಿ ಈ ಅಡಕೆಯನ್ನ ಬೆಳೀತಕ್ಕಂತ ರೈತ ಬಂದವರು ಅಡಿಕೆ ಆಳೆ ಅಥವಾ ಅಡಿಕೆ ಸೋಗಿ ಅಂತ ನಾವೇನ್ ಕರಿತೇವೆ, ಇವುಗಳನ್ನು ಸಹ ನಾವು ಪಶುಗಳಿಗೆ ಆಹಾರವಾಗಿ ಬಳಸಬಹುದು ಅಂತ ಕೇಳಿದ್ದೇವೆ. ಬಳಸಬಹುದೇ? ಬಳಸೋದಾದ್ರೆ ಹೇಗ್ ಬಳಸಬೇಕು ಅಂತೀರಿ? ಹೌದು, ಅಡಿಕೆ ಆಳೆ ಮತ್ತೆ ಸೋಗಿ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಈಗ ಅದೇ ಹೇಳಿದ್ನಲ್ಲ, ಹುಲ್ಲುಗಳು ಕೊರತೆ ಆದಾಗ ಇಲ್ಲ ಎಲ್ಲೆಲ್ಲಿ ಇದು ಹೆಚ್ಚಾಗಿ ಸಿಗುತ್ತೋ ಅಂತ ಒಂದು ಪ್ರದೇಶದಲ್ಲಿ ನಾವೇನಾಗುತ್ತೆ ಪಶು ಆಹಾರವಾಗಿ ಉಗಿಸ್ಬೋದು. ಈಗ ಹಸಿ ಹಾಳೆ ಇರುತ್ತಲ್ಲ, ಅದು ಕೆಳಗೆ ಬಿದ್ದ ತಕ್ಷಣ ಏನಾಗುತ್ತೆ, ಒಂದ್ 2-3 ದಿವಸ ಬಿಸಿಲಿನಲ್ಲಿ ಒಣಗಿಸೋದು. ಅದನ್ನ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಅದಕ್ಕೆ ನಾವು ಡೈರೆಕ್ಟ್ ಆಗಿ ಇದಕ್ಕೆ ಕೊಡ್ಬೋದು. ಅದೇ ತರನೇ ಅಡಿಕೆ ತಟ್ಟೆ ಮಾಡ್ತೀವಿ, ತಟ್ಟೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಚೂರುಗಳೆಲ್ಲ ಉಳಿಯುತ್ತೆ. ಆ ಚೂರುಗಳನ್ನ ಏನಾಗುತ್ತೆ ಅಂದ್ರೆ ನಾವು ಅದನ್ನ ಪಶು ಆಹಾರವಾಗಿ ಕೊಡ್ಬೋದು. ಅದೇ ತರನೇ ಸೋಗೆ ಏನಿರುತ್ತಲ್ಲ ಅದು ಅಷ್ಟೇ. ಇವೆಲ್ಲವನ್ನು ನಾವು ಪ್ರತಿಯೊಂದು ಹಂತದಲ್ಲೂ ಉಪಯೋಗಿಸ್ಕೊಂಡು ಇದನ್ನ ಡೈರೆಕ್ಟ್ ಆಗಿ ನಾವು ಕೊಡ್ಬೋದು. ಇಲ್ಲಾಂತಂದ್ರೆ ರಸ ಮೇವಿನ ತಯಾರಿಕೆಯಲ್ಲೂ ಬೇಕಾದ್ರೆ ಇದನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಉತ್ಕೃಷ್ಟವಾದ ಪೋಷಕಾಂಶಗಳನ್ನ ರಾಸುಗಳಿಗೆ ಒದಗಿಸಬಹುದಾಗಿರುತ್ತೆ ಅನ್ಕೊಂಡು. ಹಾಗೇನೆ ಈ ಬರೋ ನಿರೋಧಕ ಹುಲ್ಲುಗಳೇನಾದ್ರೂ ಇವೆಯೇ ಇದ್ರೆ ಯಾವನ್ನ ನಮ್ಮ ರೈತ ಬಂದವರಿಗೆ ತಾವು ಪರಿಚಯಿಸ್ತೀರಿ? ಅದೇ ಬರಂದಿ ಅಂದ್ರೆ, ಯಾವುದೇ ಹುಲ್ಲಾಗ್ಲಿ ಯಾವುದೇ ಗಿಡ ಬೆಳಿಬೇಕಂದ್ರೆ ನಮ್ಗೆ ಸಾಕಷ್ಟು ನೀರು ಬೇಕೇ ಬೇಕು. ಆದ್ರೆ ಕೆಲವೊಂದು ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ನೀರು ಕೇಳುತ್ತೆ, ಆದ್ರೆ ಕೆಲವೊಂದು ಕಡಿಮೆ ನೀರಿದ್ದಾಗನು ಬೆಳೆಯುವಂತ ಒಂದು ಹುಲ್ಲುಗಳಿದಾವೆ. ಸೊ ಆ ಒಂದು ಬರ ನಿರೋಧಕ ಅಂದ್ರೆ ಶಕ್ತಿನ ನೀಡ ಕಡಿಮೆ ನೀರಲ್ಲಿ ಬೆಳೆಯುವಂತ ಹುಲ್ಲುಗಳು ಬಂದಾಗ ಬ್ರೆಕೇರಿಯಾ ಅಂತ ಒಂದು ಹುಲ್ಲಿದೆ. ಇದು ಏನಂದ್ರೆ ಬಹುವಾರ್ಷಿಕ, ಒಂದ್ಸರಿ ಹಾಕೊಂಡಿದ್ವಿ ಅಂದ್ರೆ ಸುಮಾರು ವರ್ಷ ನಾವು ಆ ಹುಲ್ಲನ್ನ ಬೆಳಿಬಹುದು. ಕಡಿಮೆ ಬೆಳೆ ಬೀಳುವಂತ ಪ್ರದೇಶದಲ್ಲಿ ಅಥವಾ ಬೇಸಿಗೆಯಲ್ಲೂ ನಾವೇನಂತಂದ್ರೆ ಬೇರೆ ಬೆಳೆನ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಈ ಒಂದು ಇದನ್ನ ನಾವು ಬಳಸಬಹುದು. ಅದೇ ತರನೇ ಸಿಗ್ನಲ್ ಹುಲ್ಲು ಅಂತ ಒಂದು ಬರುತ್ತೆ, ಸಿಗ್ನಲ್ ಬರುತ್ತಲ್ಲ, ಸೊ ಅದನ್ನ ನಾವು ಬಳಸಬಹುದು. ಬೇಸಿಗೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಹುಲ್ಲನ್ನ ನಾವು ತಗೊಂಡ್ಬೋದು ಅಲ್ಪ ಪ್ರಮಾಣದಲ್ಲಿ, ಮಾಡ್ಕೊಂಡು ಬೆಳೆಯತಕ್ಕಂತ. ಆಮೇಲೆ ರೋಡ್ಸ್ ಹುಲ್ ಅಂತ ಒಂದಿದೆ, ಆ ರೋಡ್ಸ್ ಅಷ್ಟೇ, ಆ ಒಂದು ಹುಲ್ಲನ್ನ ನಾವೇನಾಗುತ್ತೆ ಬೇಸಿಗೆಯಲ್ಲಿ ಬಳಕೆ ಮಾಡ್ಕೊಳ್ಬಹುದು. ಹಾಗೆ ಲಲಿತಾ ಅವರೇ, ನಿಮ್ಮಂತ ತಜ್ಞರು ಹೇಳ್ತಾರೆ ಕಳ್ಳಿ ಗಿಡಗಳನ್ನು ಸಹ ನಾವು ಮೇವಾಗಿ ಬಳಸಬಹುದು. ಕೆಲವು ಜಾತಿಯ ಕಳ್ಳಿಗಳು, ಸಾಕಷ್ಟು ಪ್ರಮಾಣದಲ್ಲಿ ಕಳ್ಳಿ ಗಿಡಗಳು ಇದಾವೆ, ಲಭ್ಯದವೆ ವಾತಾವರಣದಲ್ಲಿ ಅಥವಾ ಪ್ರಕೃತಿನಲ್ಲಿ. ಆದರೆ ಕೆಲವೊಂದು ಅಂದರೆ ಈ ಮುಳ್ಳುರಹಿತ ಪಾಪಸ್ ಕಳ್ಳಿ ಅಥವಾ ಮಂಡ್ಗಳ್ಳಿ ಅಂತ ನಾವೇನು ಕರಿತೇವೆ, ಈ ಪಾಪಸ್ ಕಳ್ಳಿಯನ್ನು ಸಹ ಬೆಳೆಸಬಹುದು ಅಂತ ಕೇಳಿದ್ದೇವೆ, ಬೆಳೆಸಬಹುದೇ? ಹೌದು, ಯಾಕೆ ನೋಡಿ ಅಂದ್ರೆ ಮುಳ್ಳುರಹಿತ ಪಾಪಸ್ ಕಳ್ಳಿ ಏನಿದೆಯಲ್ಲ ಇದನ್ನ ಖಂಡಿತ ಬೆಳೆಸಬಹುದು. ಸೊ ಇದು ಏನಾಗುತ್ತೆ ಅಂದ್ರೆ ಬೆಳೆಯಲು ಅತಿ ಕಡಿಮೆ ಅಂದ್ರೆ ನೀರ್ ಕಡಿಮೆ ಬೇಕಾಗುತ್ತೆ, ತುಂಬಾ ಕಡಿಮೆ ಬೇಕಾಗುತ್ತಲ್ಲ ಅದು. ಆಮೇಲೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಇನ್ನೇನ್ ಹುಲ್ಲು ಸಿಗೋದೇ ಇಲ್ಲ, ಎಂತ ಹುಲ್ಲೇ ಹಾಕೊಂಡ್ರು ಎಂತ ಗಿಡ ಹಾಕೊಂಡ್ರು ಅದು ಹೊರಟೋಗುತ್ತೆ. ಅಂತ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪಾಪಸ್ಗಳು ಅಂದ್ರೆ ಮುಳ್ಳುರಹಿತ ಪಾಪಸ್ಗಳು ಏನಾಗುತ್ತೆ ಅಂದ್ರೆ ಇರುತ್ತೆ. ಸೊ ಇದರಲ್ಲಿ ಏನಂತಂದ್ರೆ ಪೋಷಕಾಂಶ ಕಡಿಮೆ ಇದೆ, ಬರೀ ಈ ಕಚ್ಚಾ ಸಸ್ಯಾರಜನಕ 3-4% ಅಷ್ಟೇ ಇದೆ. ಆದ್ರೆ ಇದರಲ್ಲಿ ಏನಾಗುತ್ತೆ 90-95% ನೀರಿನಂಶ ಇದೆ. ಆದ್ರೂ ಇದು ನಮ್ಗೆ ಏನಾಗುತ್ತೆ ಅಂದ್ರೆ ಹಸುಗಳಿಗೆ ಒಂದು ಹಸಿರು ಮೇವನ್ನು ಕೊಟ್ಟವಲ್ಲ ಅನ್ನೋ ಒಂದು ಇದಾಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಇದನ್ನ ಮುಳ್ಳುರಹಿತ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲಾ ಕಡೆನೂ ಇದನ್ನ ನೋಡ್ತಾ ಇದೀವಿ. ಸೊ ಇದು ಸಿಗುತ್ತೆ, ಇದನ್ನ ಹಾಕೊಂಡ್ಬೋದು ರೈತರು. ಸೊ ಇದನ್ನ ಬೆಳೆಸಬಹುದು, ನೇರವಾಗಿ ಬೆಳೆಸಬಹುದು, ಕತ್ತರಿಸಿ ಸಣ್ಣದಾಗಿ ಕತ್ತರಿಸಿ ಹಾಗೆ ಕೊಡಬಹುದು, ಇಲ್ಲ ಬೇರೆ ಮೇವಿನ ಜೊತೆ ಮಿಶ್ರಣ ಮಾಡಿ ನಾವು ಇದನ್ನ ಕೊಡುದು ಈ ಬೇಸಿಗೆಗೆ ಉಪಯೋಗ ಆಗುವಂತ ಒಂದಿದು. ಪಾಪಸ್ಗಳಲ್ಲಿ ಎಲ್ಲಾ ಕಡೆಗೂ ತಾವ್ ಹೇಳದಂಗೆ ಬರ ನಿರೋಧಕ ತಳಿ ಕೂಡ ಎಲ್ಲಾ ಕಡೆಗೂ ಬೆಳೆಯುತ್ತೆ, ಮಳೆ ಇಲ್ಲ ಅಲ್ಲಂದ್ರೂ ಅಲ್ಪ ಪ್ರಮಾಣದಲ್ಲಿ ಇದು ಹಸಿರಾಗೇ ಇರುತ್ತೆ. ಇಂಥದನ್ನ ನಮ್ಮ ರೈತ ಬಾಂಧವರು ಈ ಒಂದು ಬರ ನಿರೋಧಕ ಶಕ್ತಿಯನ್ನ ಕೊಡತಕ್ಕಂತ ಸಂದರ್ಭದಲ್ಲಿ ಬಳಸಬಹುದು ಅನ್ಕೊಳ್ಳೋಣ. ಹಾಗೆ ಮತ್ತೊಂದು ಕತ್ತಾಳೆ ಜಾತಿಯ ಗಿಡಗಳಿಗೆ ಬಂದಾಗ ಸಾಕಷ್ಟು ಪ್ರಮಾಣದಲ್ಲಿ ಕತ್ತಾಳೆಗಳನ್ನ ನಾವು ಕಾಣ್ತೇವೆ. ಯಾವ ರೀತಿಯಾದಂತಹ ಕತ್ತಾಳೆಗಳನ್ನ ನಾವು ಮೇವಾಗಿ ಬಳಸಬಹುದು ಅಂತೀರಿ? ಈ ಕತ್ತಾಳೆಗಳು ಸಾಕಷ್ಟು ಇದಾವೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಈ ಅಮೆರಿಕದ ಕತ್ತಾಳೆ ಅಂತ ಒಂದು ತಳಿ ಇದೆ. ಸೊ ಈ ತಳಿ ಏನಂತಂದ್ರೆ ಈ ಮೇಲೆ ಹೇಳಿದ್ನೆಲ್ಲ ಮುಳ್ಳುರಹಿತ ಪಾಪಸ್ ಕಳ್ಳಿಕ್ಕಿಂತ ಅತಿ ಹೆಚ್ಚು ಅದಕ್ಕಿಂತನೂ ಅತಿ ಹೆಚ್ಚು ಬರೋದಕ್ಕೆ ನಿರೋಧಕ ಶಕ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಇದನ್ನ ಖಂಡಿತ ಬೇಸಿಗೆಯಲ್ಲಿ ಬಂದೇ ಬರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೊಟ್ಟಾಗನು ಬೆಳೆಯುತ್ತೆ ನೋಡಿ. ಈಗ ಬೇರೆ ಇವೆಲ್ಲ 1 kg, ಈಗ ಲ್ಯೂಸರ್ನ್ ಅಥವಾ ಕುದುರೆ ಮೆಂತೆ ನಾವು ಬೆಳಿಬೇಕಾದ್ರೆ 1 kg ಬೆಳಿಬೇಕಾದ್ರೆ ಸರಿ ಸುಮಾರು 750 ಅಂದ್ರೆ ಲೀಟರ್ಷ್ಟು ಅಥವಾ ಕಿಲೋಗ್ರಾಮ್ ಅಷ್ಟು ನೀರು ಕೊಡಬೇಕಾಗುತ್ತೆ 1 kg ಕುದುರೆ ಮೆಂತೆ ಬೆಳಿಬೇಕಾದ್ರೆ. ಆದ್ರೆ ಈ ಅಮೆರಿಕದ ಕತ್ತಾಳೆ ಬೆಳೆಯಕ್ಕೆ 1 kg ಬೆಳಿಲಿಕ್ಕೆ ಬರೀ 83 kg ಅಷ್ಟು ನೀರು ಕೊಟ್ಟರೆ ಸಾಕಾಗುತ್ತೆ. ಅದೇ ತರ ನೋಡಿ, 1 kg ಜೋಳ ಬೆಳಿಬೇಕು, ಇಲ್ಲ ಮುಸ್ಕಿನ ಜೋಳ ಬೆಳಿಬೇಕು, ಇಲ್ಲ ಗೋವಿನ ಜೋಳ ಬೆಳಿಬೇಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ 369 kg ನೀರನ್ನ ನಾವು ಕೊಡಬೇಕಾಗುತ್ತೆ. ಸೊ ಆ ಪ್ರಮಾಣ ನೋಡಿದಾಗ ಈವನ್ ನೋಡಿ ಪಾಪಸ್ ಕಳ್ಳಿ ಮುಳ್ಳುರಹಿತ ಪಾಪಸ್ ಕಳ್ಳಿ ಬೆಳಿಬೇಕಾದ್ರೂ ಅಲ್ಲೂ ಅಷ್ಟೇ 264 kg ಅಷ್ಟು ನೀರು ಬರ್ಬೇಕು. ಆದ್ರೆ ಇದಕ್ಕೆ ಅಮೆರಿಕದ ಕತ್ತಾಳೆಗೆ ಅತಿ ಕಡಿಮೆ ನೀರು ಬೇಕಾಗಿರೋದ್ರಿಂದ ಬರೀ ಇದನ್ನ ನಾವು ಬೇಸಿಗೆಯಲ್ಲಿ ಬೆಳಿಬಹುದು. ಇದಕ್ಕೆ ಬೇಸಾಯ ಕ್ರಮಗಳು ಮಾಡೋ ಹಾಗಿಲ್ಲ. ತಾವ್ ಹೇಳದಂಗೆ ಈಗ ಪಾಪಸ್ ಕಳ್ಳಿ ಆಗ್ಬೋದು ಅಥವಾ ಕತ್ತಾಳೆಗಳಾಗ್ಬೋದು, ಬೇಲಿ ಗಿಡಗಳಾಗಿ ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಇಂಥವುಗಳನ್ನ ನಮ್ಮ ಪಶುಗಳ ಆಹಾರವಾಗಿ ಸಹ ಇಂಥ ಬರಗಾಲ ಪರಿಸ್ಥಿತಿಯನ್ನ ನೀಗೋದಕ್ಕೋಸ್ಕರವಾಗಿ ಬಳಸಬಹುದು ಅಂತ ಹೇಳೋಣ. ಲಲಿತಾ ಅವರೇ, ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಈ ಮರಗಳ ಎಲೆಗಳನ್ನ ನಮ್ಮ ಹಸಿರು ಮೇವಾಗಿ ರಾಸುಗಳಿಗೆ ಬಳಸೋದ್ರಿಂದ ಪಶುಗಳಲ್ಲಿ ಆಹಾರದ ದಾಹವನ್ನು ನೀಗಿಸ್ಬೋದು, ಅವುಗಳ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬಹುದು, ಜೊತೆಗೆ ಹಾಲಿನ ಪ್ರಮಾಣವನ್ನು ಹಾಲಿನ ಇಳುವರಿಯನ್ನು ಕಡಿಮೆಯಾಗೋದನ್ನು ಸಹ ತಡಿಬೋದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಹಸಿರು ಗೊಬ್ಬರವಾಗಿ ಭೂಮಿಯಲ್ಲಿ ಬಳಸ್ಬೋದು, ಜೊತೆಗೆ ಮಣ್ಣಿನ ಕೊಚ್ಚಣೆಯನ್ನು ತಪ್ಪಿಸೋದಕ್ಕೂ ಸಹ ಈ ಒಂದು ಬೆಳೆಯನ್ನು ನಾವು ಬೆಳೆಸಬಹುದಾಗಿರುತ್ತೆ. ಸರಿ ಲಲಿತಾವ್ರೆ, ಕೇಳಿದ್ರಲ್ಲ ರೈತ ಬಾಂಧವರೇ, ಈ ಒಂದು ಬರಗಾಲದಲ್ಲಿ ಮೇವಿನ ಗಿಡ ಮರಗಳಾಗಿ ಅಥವಾ ಬರ ನಿರೋಧಕ ಹುಲ್ಲುಗಳನ್ನು ಬಳಸುವ ಅದರ ಬಗ್ಗೆ ಮಾಹಿತಿಯನ್ನು ಪಡೆದ್ರಲ್ಲ, ಈ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಡಾಕ್ಟರ್ BS ಲಲಿತಾ ಅವ್ರನ್ನ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅವರ ದೂರವಾಣಿ ಸಂಖ್ಯೆಗಳನ್ನು ದಯವಿಟ್ಟು ಬರ್ಕೊಳ್ಳಿ, 9632-86-31-00. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9632-86-31-00. ಈ ಒಂದು ದೂರವಾಣಿ ಮುಖಾಂತರ ಅವರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಲಲಿತಾ ಅವರೇ, ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ಮೇವಿನ ಗಿಡ ಮರಗಳು ಮತ್ತು ಬರ ನಿರೋಧಕ ಹುಲ್ಲುಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಟ್ರಿ. ಹಾಗಾಗಿ ನಮ್ಮ ರೈತರ ಪರವಾಗಿ ತಮಗೆ ವಂದನೆಗಳು, ನಮಸ್ಕಾರ. ತಮಗೂ ವಂದನೆಗಳು, ಹಾಗೆ ಎಲ್ಲಾ ರೈತ ಬಾಂಧವರಿಗೂ ವಂದನೆಗಳು. ಬೇಸಿಗೆ ಹಂಗಾಮಿನಲ್ಲಿ ಮೇವಿನ ಮರಗಳು, ಈ ಬಗ್ಗೆ ಡಾಕ್ಟರ್ BS ಲಲಿತಾ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಸಂದರ್ಶನವನ್ನು ನಡೆಸಿಕೊಟ್ಟವರು ಹಾನ ಗೋಪಿನಾಥ್. ಇನ್ನೀಗ ಒಂದು ಜನಪದ ಗೀತೆ. ಜುಗ ಅಲ್ಲಿ ಅತ್ತೆರಿಬ್ರು ಕಾದು ಕುಂತ ಬಾರೋಗಿ ಜುಗ ಅತ್ತಿವನ್ನಕ್ಕೆ ಸೈ ಹೋದನಿಗೆ ಜುಗ ಅಲ್ಲಿ ಅತ್ತೆರಿಬ್ರು ಕಾದು ಕುಂತ ಬಾರೋಗಿ ಜುಗ ಮಾವನಕ್ಕೆ ಸೈ ಹೋದನಿಗೆ ಜುಗ ಅಲ್ಲಿ ಮಾವರಿಬ್ರು ಕಾದು ಕುಂತ ಬಾರೋಗಿ ಜುಗ ಮಾವನಕ್ಕೆ ಸೈ ಹೋದನಿಗೆ ಜುಗ ಅಲ್ಲಿ ಮಾವರಿಬ್ರು ಕಾದು ಕುಂತ ಬಾರೋಗಿ ಜುಗ ಬಾರೋಗಿ ಜುಗ ಸೈ ಬಾರೋಗಿ ಜುಗ ನೀನು ಹಾರು ಮತ್ತೆ ನರ ಗೆಣ್ಣೆ ಬಾರೋಗಿ ಜುಗ ಬಾರೋಗಿ ಜುಗ ಸೈ ಬಾರೋಗಿ ಜುಗ ನೀನು ಹಾರು ಮತ್ತೆ ನರ ಗೆಣ್ಣೆ ಬಾರೋಗಿ ಜುಗ ಬಾಳೆರಿಬ್ರು ಕಾದು ಕುಂತ ಬಾರೋಗಿ ಜುಗ ಬಾಳೆವನ್ನಕ್ಕೆ ಸೈ ಹೋದನಿಗೆ ಜುಗ ಅಲ್ಲಿ ಬಾಳೆರಿಬ್ರು ಕಾದು ಕುಂತ ಬಾರೋಗಿ ಜುಗ ನಿಂಬೆವನ್ನಕ್ಕೆ ಸೈ ಹೋದನಿಗೆ ಜುಗ ಅಲ್ಲಿ ರಂಬೆರಿಬ್ರು ಕಾದು ಕುಂತ ಬಾರೋಗಿ ಜುಗ ನಿಂಬೆವನ್ನಕ್ಕೆ ಸೈ ಹೋದನಿಗೆ